ಎಷ್ಟೆಷ್ಟು ಜಮೀನು ಏನೇನು ಮಾಡ್ತಾ ಇದ್ರಿ? ಒಂದು 7.5 ಎಕರೆ ಜಮೀನಿದೆ. ಅದರಲ್ಲಿ ಭತ್ತ, ಕಬ್ಬು ನಮ್ಮ ಸ್ವಂತಕ್ಕೆ ಬೇಕಾಗುವಷ್ಟು, ಹಾಗೆ ಜೇನು ಕೃಷಿ ಮಾಡ್ತಿದ್ದೇನೆ, ಅಡಿಕೆ, ಕಾಳುಮೆಣಸು, ಬಾಳೆ ಅಷ್ಟು ಇದೆ. ಹೇಗೆ ಅನಿಸ್ತಾ ಇದೆ, ಯಾವ್ಯಾವ ಬೆಳೆ ನಿಮ್ಗೆ ಭಾಳ ಮುಖ್ಯ ಅನಿಸ್ತಾ ಇದೆ? ಒಟ್ಟರೆ ಎಲ್ಲ ನಮಗೆ ಮುಖ್ಯ ಅನಿಸೋದು ಅಡಿಕೆನೇ ಹೆಚ್ಚಿಗೆ ಮುಖ್ಯ ಅನಿಸ್ತದೆ. ಸ್ವಲ್ಪ ಆರ್ಥಿಕವಾಗಿ ಜಾಸ್ತಿ ಇದೆ, ಖರ್ಚುನೂ ಇದೆ. ಬಟ್ ಮೊದಲು 6 ವರ್ಷ 7 ವರ್ಷ ಕಾಯಬೇಕು ಫಲ ಬರುವ ತನಕ ಅಂದರೆ. ಹಾಗೆ ಖರ್ಚು ಇದೆ, ಇಳುವರಿ ಉತ್ತಮ ಆಗಿದ್ರೆ ಉತ್ಪನ್ನನೂ ಅದರಲ್ಲಿ ಜಾಸ್ತಿ ಇದೆ ಅಂತ ಅನಿಸ್ತದೆ ನಮಗೆ. ಅಡಿಕೆ ಎಷ್ಟೆಕರೆ? ಅಡಿಕೆ 2.5 ಎಕರೆ. ಈ ಸಲ ಹೇಗೆ ಬಂತು? ಈ ಸರ್ತಿ ಚೆನ್ನಾಗಿ ಬಂದಿದೆ. ಕಳೆದ ಸರ್ತಿ 2020 ಒಂದು ಗಿಡಕ್ಕೆ 3 ಕೆಜಿ 3.5 ಕೆಜಿ. ಅಂದಾಜು ಎಷ್ಟು ಬರಬೇಕು, ಮ್ಯಾಕ್ಸಿಮಮ್ ಎಷ್ಟು ತಗೊಳ್ತಾರೆ ಒಂದು ಗಿಡಕ್ಕೆ? ನಮ್ಮ ಈ ಭಾಗದಲ್ಲಿ 3.5 ಕೆಜಿ ಮ್ಯಾಕ್ಸಿಮಮ್ ತಗೊಂಡ್ರೆ ಚಲೋ, ಒಳ್ಳೆ ಫಸಲು ಇದ್ದಂಗೆ. ಇದು ತೋಟದ ಭಾಗ ಅಲ್ಲ, ಬಯಲುಸೀಮೆ ಲೆಕ್ಕದಲ್ಲಿ ಬರ್ತದೆ ಈ ವಿಭಾಗ. ತೋಟದ ಸೀಮೆಯಲ್ಲಿ ಜಾಸ್ತಿ ಬರ್ತದೆ. ಈ ನಮ್ಮ ಇದರಲ್ಲಿ 3.5 ಕೆಜಿ ಸರಾಸರಿ ಇಳುವರಿ ಬಂದಾಗ ಚಲೋ ಬಂದಂಗೆ ಅನಿಸ್ತದೆ. ನಾವು ಜೇನು ಕೃಷಿ ಮಾಡ್ತೇವಲ್ಲ, ಒಟ್ಟಿಗೆ ಜೇನು ಕೃಷಿಯಿಂದ ಪರಾಗಸ್ಪರ್ಶ ಚೆನ್ನಾಗಾಗ್ತದೆ. ಅದು ಮುಖ್ಯ ಉದ್ದೇಶ ನಮ್ಮದು, ಪರಾಗಸ್ಪರ್ಶ ಸಲುವಾಗಿ ಜೇನು ಕೃಷಿ ಮಾಡ್ತದೆ. ಅದು ಉಪ್ಪು ಬೆಳೆಯಾಗೂ ಇರ್ತದೆ, ನಮ್ಗೆ ಖರ್ಚು, ನಮಗೆ ತಿನ್ನಲಿಕ್ಕೆ ಉತ್ತಮವಾದಂಥ ಒಂದು ನೈಸರ್ಗಿಕ ಜೇನುತುಪ್ಪ ಸಿಗ್ತದೆ. ಯಾರಾದರೂ ನಮ್ಮ ಪರಿಚಯದವರಿಗೆ ಇವರಿಗೆ ನಾವು ಕೊಡ್ತೇವೆ, ಸ್ವಲ್ಪ ಮಟ್ಟಿಗೆ ಮಾರಾಟನೂ ಮಾಡ್ತೇವೆ ಪರಿಚಯದವರಲ್ಲಿ. ಮಾರ್ಕೆಟಿಗೆ ಹೋಗಿ ಮಾರಾಟ ಮಾಡಿದ್ರೆ ಅದರೊಳಗೆ ಮಧ್ಯವರ್ತಿಗಳಿಗೆ ಹೆಚ್ಚಿಗೆ ನಾವು ಕೊಡಬೇಕಾಗ್ತದೆ. ನೇರವಾಗಿ ಗ್ರಾಹಕರಿಗೆ ಕೊಟ್ಟರೆ ನಾವು ನಮ್ಗೆ ಸ್ವಲ್ಪ ಅದರಲ್ಲಿ ಉಳಿತಾಯ ಏನಾಗ್ತದೆ. ಅವರು ಖುಷಿಯಿಂದ ಅಂದರೆ ನೈಸರ್ಗಿಕವಾದಂಥ ಒಂದು ಜೇನುತುಪ್ಪ ಸಿಗ್ತದೆ ಅಂತೇಳಿ 1 ವರ್ಷ ಹೋಗಿದ್ರು ಮತ್ತು ಪದೇ ಪದೇ ಬರ್ತಾರೆ. ಅವರು ಕಾಂಟ್ಯಾಕ್ಟ್ ಮಾಡಿ ಫೋನ್ ನಂಬರ್ ಇದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಿರ್ತಾರೆ. ಎಷ್ಟು ವರ್ಷದಿಂದ ಜೇನು ಸಾಕಾಣಿಕೆ? ಜೇನು ಸಾಕಾಣಿಕೆ 10 ವರ್ಷದಿಂದ ಮಾಡ್ತಾಯಿದ್ದೆ. ಮೊದಲು 1 ಪೆಟ್ಟಿಗೆ ಇತ್ತು, ಆಮೇಲೆ 1 ಇದು 2 ಆಯಿತು, 10 ಮಾಡಿದ್ದೇವೆ. 10 ಮಾಡಿ ಕಡೆಗೆ ಅದರ ನಂತರ ಮತ್ತೆ ರೋಗ ಬಂದು 1-2 ಬಂತು. ಈಗ 15-20 ಪೆಟ್ಟಿಗೆ ಸುಮಾರು ಇತ್ತು. ಅದು ಮಳೆಗಾಲದ ಈ ಟೈಮ್ನಲ್ಲಿ ಕಡಜೇನು ಅಂತ ಹೇಳ್ತೇವೆ ನಾವು, ಅದು ಬಂದು ಸ್ವಲ್ಪ ಹಾನಿ ಮಾಡ್ತದೆ ಅವಕ್ಕೆ. ಅವು ಹಾಗೆ ಹುಳನ ಜೇನು ಹುಳನ ತಿಂದುಬಿಡ್ತವೆ, ಹಾಗಾಗಿ ಅವು ಸ್ವಲ್ಪ 1-6 ಪೆಟ್ಟಿಗೆ ಬಿಟ್ಟು ಹಾರು ಹೋಗ್ಬಿಡ್ತವೆ. ಹಾಗಾಗಿ ಈಗ ಸ್ವಲ್ಪ ಕಡಿಮೆ ಆಗ್ತದೆ, 1 ಸೀಜನ್ ಕಡಿಮೆ ಆಗ್ತದೆ, 1 ಸೀಜನ್ ಹೆಚ್ಚಾಗ್ತದೆ, ಹಿಂಗೆ ಆಗ್ತಾ ಇರ್ತದೆ. ಜೇನು ಸಾಕಾಣಿಕೆ ಮಾಡಿದ ನಂತರ ಇಳುವರಿ ಜಾಸ್ತಿ ಆಯಿತು ಅಂದರೆ ಅದು ಅನುಭವ ಆಗಿದೆ ನಿಮ್ಗೆ? ಅನುಭವನೇ, ಯಾಕೆಂದರೆ ಜೇನು ಪೆಟ್ಟಿಗೆ ಕಡಿಮೆ ಇದ್ದಾವೆ ನಮ್ಮಲ್ಲಿ, ಇಳುವರಿನೂ ಕಡಿಮೆ ಆಗ್ತದೆ. ಪ್ರಕೃತಿ ಇದ್ರ ಮೇಲೆ ಇನ್ನೂ ಕಡಿಮೆ ಆಗ್ತಾ ಇರ್ತದೆ. ಆದ್ರೆ ನಮ್ಮ ಅನುಭವದಲ್ಲಿ ಜೇನು ಆ ಟೈಮ್ನಲ್ಲಿ ಅಡಿಕೆ ಸಿಂಗಾರ ಏನು ಹೂವು ಆಡ್ತದೆ ಅಂತ ಹೇಳ್ತೇವಲ್ಲ, ಆವಾಗ ಜೇನು ಇದು ಹೊರಗಡೆ ಬೆಟ್ಟಕ್ಕೆ ಹೋಗೋಕ್ಕಿಂತ ತೋಟದಲ್ಲೇ ಜಾಸ್ತಿ ಇರ್ತವೆ. ಹಾಗಾಗಿ ನಮ್ದು ಅಂದ್ರೆ ಪರಾಗಸ್ಪರ್ಶ ಅಂತೂ ಆಗುದು ಸಹಜ ಆಗ್ತದೆ ಅಂತೇಳಿ ನಮ್ಮೊಂದು ಇದು ಅನುಭವ. ಅಂದ್ರೆ ಬಹಳಷ್ಟು ಜೇನು ನೋಡಿ, ಬೆಳಿಗ್ಗೆ ಸುಮಾರು 8 ಗಂಟೆಯಿಂದ 12 ಗಂಟೆ ತನಕ ಅಡಿಕೆ ಸಿಂಗಾರದ ಮೇಲೆ ಇರ್ತಾವ ಬಹಳ. ಅಲ್ಲಿಂದ ಮಕರಂದ ಹೀರ್ಕೊಂಡ್ಬಂದು ಪೆಟ್ಟಿಗೆಯಲ್ಲಿ ತುಂಬುತ್ತಾ ಇರ್ತಾವ. ಮಕರಂದ ಅಡಿಕೆಯಲ್ಲಿ ಸಿಗುದಿಲ್ಲ ಅವ್ರಿಗೆ, ಅವು ಏನು ಏನ್ ತರ್ತಾಳೆ ನಮ್ಗಂತ ಅವ್ರಿಗೆ ಗೊತ್ತಾಗುದಿಲ್ಲ ಅಲ್ಲ. ಹಾಗಾಗಿ ಅಂದ್ರೆ ಓಡಾಡ್ತಿರ್ತಾವ ಇದ್ರ ಮೇಲೆ, ಓಡಾಡುವಾಗ ಅದು ಪರಾಗಸ್ಪರ್ಶ ಆಗಿ ಆಗ್ತದಲ್ಲ ಅಂತ ಲೆಕ್ಕಾಚಾರ ನಮ್ದು ಅಡಿಕೆಯಲ್ಲಿ. ನಿಮ್ಮ ತೋಟ ಅಷ್ಟಲ್ಲ, ಬೇರೆ ತೋಟಕ್ಕೂ ಹೋಗ್ತಾವ? ಬೇರೆ ತೋಟಕ್ಕೆ ಹೋಗ್ತಾವ, ಅವಕ್ಕೆ ಎಲ್ಲಿ ಆಹಾರ ಸಿಗ್ತಾವ ಅಲ್ಲಿ ಹೋಗ್ತಾವೆ, ಬೆಟ್ಟಕ್ಕೆ ಹೋಗ್ತಾವೆ ಬೇರೆ. ಅಂದ್ರೆ ನಾವು ಕೇಳಿದ ಪ್ರಕಾರ ನಮ್ಮ ವಿಶ್ವದಲ್ಲಿ 80% ಪರಾಗಸ್ಪರ್ಶ ಉತ್ತಮವಾಗಿ ಆಗುದು ಜೇನು ನೊಣದಿಂದ ಅಂತ ಕೇಳಿದ್ವಿ ನಾವು. ಅಂದ್ರೆ ಈಗ ಸಾಕು ಜೇನಿಂದ ಅಡವಿ ಜೇನಿಂದ ಗೊತ್ತಿಲ್ಲ, ಈಗ ಅಡವಿ ಜೇನಿನ ಪ್ರಮಾಣ ಅಂತೂ ಬಹಳ ಕಡಿಮೆ ಆಗಿದೆ ಈಗ, ಅದು ಯಾವ್ದರಿಂದ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಈಗ ನಾವು ಪೆಟ್ಟಿಗೆ ಜೇನು ಮಾಡ್ತಿದ್ದೇವೆ. ಹಂಗಾಗಿ ಅಡವಿ ಜೇನು ಕಡಿಮೆ ಆಗಿದೆ ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ನಾವು ಮೊದ್ಲಿಗೆ ನಮ್ಮ ತಂದೆಯವರೆಲ್ಲ ಹೇಳ್ತಿದ್ರು ತಂದೆಯವ್ರಿಗೆ ಇದ್ದಾವಾಗ, ನಾವು ಅಡವಿಯಲ್ಲಿ ನಮ್ಮ ಮನೆ ಸುತ್ತಲೂ 1-10 ಜೇನು ಬರ್ತದೆ ಅಂತ ಹೇಳ್ತಿದ್ರು. ಆ ಜೇನು ಎಲ್ಲೂ ಬರುದಿಲ್ಲ. ಮತ್ತೆ ನಮ್ದೇ ಪ್ರಾಪರ್ ನಾವು ಇದು ಇದ್ದಾವಾಗ ಒಂದು ಜೇನು ಮರನೇ ಇತ್ತು ನಮ್ದು, ಅಂದ್ರೆ ನಮ್ಮ ಆಲ್ಕಿ ಜಾಗದಲ್ಲಿ ಒಂದು ಜೇನು ಮರನೂ ಇತ್ತು. ಅದಕ್ಕೊಂದು 80-100 ಜೇನು ಬರ್ತಿದ್ವು ಒಂದು ಗಿಡಕ್ಕೆ. ಅದು ಈಗ ಬರ್ತಾನೆ ಇಲ್ಲ. ಕಾರಣ ಏನಿರ್ಬೋದು? ಏನು ನಮ್ಗೆ ಅವರು ಜೀವನ ಸಂತತಿ ಬಗ್ಗೆ ನಾವು ಅಧ್ಯಯನ ಮಾಡಲಿಲ್ಲ, ಹಾಗೆ ನಮ್ಗೆ ಅದ್ರ ಕಾರಣ ನಮಗೆ ಗೊತ್ತಾಗುದಿಲ್ಲ. ಅಂದ್ರೆ ರಾಸಾಯನಿಕಗಳನ್ನು ಹೆಚ್ಚು ಹೆಚ್ಚಾಗಿ ಕ್ರಿಮಿನಾಶಕದಿಂದ ಅಂತೇಳಿ ಹೇಳ್ತಾರೆ ಜನ. ಆದ್ರೆ ಈಗ ಇತ್ತೀಚೆಗೆ ಏನ್ ಹೇಳಬೇಕು ಅಂದ್ರೆ ಅವರು ಈಗ ಜೇನು ನೋಡೋದು ಏನುಂಟಂದ್ರೆ, ಈಗ ನಾವು ಪೆಟ್ಟಿಗೆ ಸಾಕಬೇಕಾದ್ರೆ 1 ಪೆಟ್ಟಿಗೆಯನ್ನು ನೀವು ಹಗಲಿಗೆ ಚೇಂಜ್ ಮಾಡಿದ್ರೆ ಅವರಿಗೆ ಬೆಳಿಗ್ಗೆ ಬರೋ ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಹೊರಟು ಬಿಡ್ತಾವೆ ಗೂಡಿನಿಂದ. ಈಗ ನಾವು ಹೇಳಕ್ಕಿಂತ ಮುಂಚೆವೇ ಹೇಳ್ತಾವೆ ಬೆಳಕಾಯ್ತು ಅಂತ ಹೇಳ್ತಾವೆ. ಎದ್ದು ಹೊರಟ ನಂತರ ನಾವು 1 ಅಡಿ ಅಥವಾ 2 ಅಡಿ ಜೇನು ಪೆಟ್ಟಿಗೆ ಇದ್ದ ಜಾಗದಿಂದ ಸ್ಥಳಾಂತರಗೊಳಿಸಿದ್ರೆ ನಾವು ಮೊದ್ಲಿದ್ದಲ್ಲಿಗೆ ಬರ್ತಾವೆ. ಅಂದ್ರೆ ಅಲೆ ತರಂಗಾಂತರದ ಅಂತ ಹೇಳ್ತಾವಲ್ಲ ನಮ್ಗೆ ಮೊಬೈಲ್ ನೆಟ್ವರ್ಕ್ ಅಂತೇಳಿ, ಆ ತರಂಗಾಂತರ ಹೂವು ಅಡ್ಡಿ ಮಾಡ್ತಾವ ಅಂತ ಒಂದು ಈಗಿನ ರೈತರು ಒಂದು ಸಮಯ ಇದು, ಅದರಿಂದ ಜೇನು ಸಂತತಿ ಕಡಿಮೆ ಆಗಿದೆ ಅಂತೇಳಿ ಅವರು ವೇವ್ಸ್ ಅನ್ನ ಈ ಮೊಬೈಲ್ ಟವರ್ ವೇವ್ಸ್ ಅದು ದಿಕ್ಕು ತಪ್ಪಿಸ್ತಾವಕ್ಕೆ ಅಂತೇಳಿ. ಅದು ಒಂದು ಕಾರಣ. ರಾಸಾಯನಿಕದ್ದು ಇರ್ಬೋದು ಇಲ್ಲ ಅಂದ್ರೆ ಇರ್ತದೆ, ಯಾಕೆಂದ್ರೆ ಈಗ ನಮ್ಮ ಬೇರೆಯವ್ರು ನಮ್ಮ ಸುತ್ತಲಿನ ರೈತರೆಲ್ಲ ಹೇಳ್ತಾರೆ ಹತ್ತಿಗೆ ಕೀಟ ಜಾಸ್ತಿ ಅದಕ್ಕೆ ಔಷಧಿ ಹೊಡಿತು ಅಂದ್ರೆ ಹೊಡಿಲೇಬೇಕು. ಅವ್ರು ಹಾಕಿದ ಖರ್ಚಿಗೆ ಅವರು ಉತ್ಪನ್ನ ತಗೊಳ್ಬೇಕಂದ್ರೆ ಕ್ರಿಮಿನಾಶಕ ಸಿಂಪಡಿಸಲೇಬೇಕು, ಸಿಂಪಡಿಸುವಾಗ ಮಾತ್ರ ಅದು ಬೆಳೆ ಬರೋದು. ಸಿಂಪಡಿಸಿದಾಗ ಜೇನು ಹುಳ ಹೋದಾಗ ಅದರೊಳಗೆ ಸತ್ತಿದ್ದ ಪ್ರಮಾಣ ಕಾಣ್ತದವ್ರಿಗೆ ಅಂತ ಹೇಳ್ತಾರೆ. ಅದು ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ನಾವು ಇದೆ. ಆದ್ರೆ ಈಗ ನಾವು ರೈತರೆಲ್ಲ ಒಂದು ವಿಚಾರ ಮಾಡಿದೆ ಅಂದ್ರೆ ಮೊಬೈಲ್ ಟವರ್ ಮೇನ್ ಕಾಣಿಸ್ತಾರೆ, ಅಂದ್ರೆ ಜಾಸ್ತಿ ಆಗಿದೆ ಅಲ್ಲ ಅದು. ಹಾಗಾಗಿ ಅನೇಕ ಕಾರಣ ಹೇಳ್ತಾರೆ ಹೇಳ್ತಾರೆ. ಆದ್ರೆ ಮೊಬೈಲ್ ಟವರ್ ಜೇನು ಕಟ್ಟುದು ಉಂಟು, ಕಟ್ಟುದು ಉಂಟು. ಈಗ ನಾವು ಈಗ ಹಿಂದೆ ನಾವು ನಡ್ಕೊಂಡೆ ಓಡಾಡ್ತಿದ್ವಿ, ಈಗ ಬೈಕು ಸೈಕಲ್ ಬೈಕು ಇದು ಬೇರೆ ಬೈಕ್ ಆದವಾಗ ನಮ್ಗೆ ನಡೆದಾಡೋದು ಮರ್ತೋಗಿದೆ. ಈಗ ಹಾಗೆ ಅವಕ್ಕೆ ಮೊಬೈಲ್ ಟವರ್ ಹೊಂದಾಣಿಕೆ ಆಗಿ ಅವ್ರಿಗೂ ಇದಾಗಿ ಅಲ್ಲೇ ಕಟ್ಟಿ ಇದು ಮಾಡಿದ್ದು ಉಂಟು. ನಿಸರ್ಗದೊಳಗೆ ಏನೇನು ನಡೀತೈತಿ ನಮಗೆ ನಾವು ಹೇಳೋದು ಕಷ್ಟ. ಆದ್ರೆ ಈ ಸಲ ಅಡಿಕೆ ಇಳುವರಿನೂ ಚೆನ್ನಾಗಿ ಬಂತು, ರೇಟು ಚೆನ್ನಾಗಿದೆ, ರೇಟು ಚೆನ್ನಾಗಿದೆ, ಈಗ ರೇಟು ಇದೆ. ಹಂಗಾಗಿ ರೇಟ್ ಅಂದ್ರೆ ಅದು ಏನಾಗ್ತದೆ ಅಂತ ನಮ್ಗೆ ಗೊತ್ತಾಗುದಿಲ್ಲ. ಅವ್ರು ಹೈಯೆಸ್ಟ್ ರೇಟ್ ಮಾಡೋದು ಸ್ವಲ್ಪ ಇದ್ದಕ್ಕೆ ಮಾಡ್ತಾರೆ, ಅವ್ರು ಮಾರ್ಕೊಡ್ಲಿಕ್ಕೆ ಸಲುವಾಗಿ ಮಾಡ್ತಾರೋ ಏನೋ ಅದು ನಮ್ಗೆ ಗೊತ್ತಾಗುದಿಲ್ಲ. ಒಟ್ಟು ಸರಾಸರಿ ಮಾರ್ಕೆಟ್ ನಲ್ಲಿ ಏನು ಪೇಪರ್ ರೇಟ್ ಬರ್ತದೆ ಅದಕ್ಕಿಂತ ಒಂದು 4-5 ರೂಪಾಯಿ ನಮ್ಗೆ ಸರಾಸರಿ ಧಾರಣೆ ಸಿಗ್ತದೆ. ಅಂದ್ರೆ ಅದರೊಳಗೆ ಉತ್ತಮವಾದಂತಹ ಗ್ರೇಡಿಂಗ್ ಮಾಡ್ತಾರ ಅವರು, ಬೇರೆ ಬೇರೆ ಬಹಳ ಇದು ಬರ್ತದೆ. ನಾವು ಮಾಡಿದವ್ರಿಂದ 2-3-4 ತರದಾಗ್ತದೆ. ಹಾಗಾಗಿ ಯಾವ್ದಕ್ಕೆ ಉಂಟಳ ಅವರು ಮಾಡಿರ್ತಾರಲ್ಲ. ನಿಮಗೆ ಇವತ್ತು ಪೇಪರ್ ನೋಡಿದಾಗ 60,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಅಂತ ಇದೆ. ಕೆಲವೊಂದು ನಿನ್ನೆ ನೋಡಿದಾಗ 55 ಇತ್ತು, ಮೊನ್ನೆ ನೋಡಿದಾಗ 50 ಇತ್ತು. ಇಷ್ಟು ಬರ್ರ ಅಂತ ಏರೋದು ಒಂದು ಏನಂದ್ರೆ ಅಸಹಜ ಅಂತಾರಲ್ಲ, ಹಂಗ ಅನ್ಸುತ್ತೆ. ಆದ್ರೆ ನಿಮಗೆ ಒಂದು 40-45 ಸಿಕ್ಕರು ಲಾಭನೇ? ಲಾಭನೇ, 40-45 ಸಿಕ್ಕರು ಸಾಕು. ಹೆಚ್ಚಿಗೆ ಆದ್ರೆ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಈಗ 50,000 ಎಸ್ಟಿಮೇಟ್ ನಲ್ಲಿ ಮುಂದಿನ ಇದಕ್ಕೆ ಖರ್ಚಿನ ಅಭಿವೃದ್ಧಿಗೆ ಇದು ಮಾಡಿಟ್ಕೊಂಡು ಹೋಗ್ತೇವೆ ನಾವು. ಅಂದ್ರೆ ಈಗ 50,000 ಬಂತು ಅಡಿಕೆಗೆ ಅಂತೇಳಿ, ಆ ರೇಟ್ ನಲ್ಲಿ ಮುಂದಿನ ಖರ್ಚಿನ ನಾವು ಮಾಡಿಡ್ತೇವೆ. ಅಕಸ್ಮಾತ್ ಅದು ಹಿಂದೆ ಬಂತು ಅಂದ್ರೆ ಆಗ ನಾವು ಸಾಲದಲ್ಲಿ ಬೀಳ್ಬೇಕು ಅಂತ ಸಂದರ್ಭ ಜಾಸ್ತಿ ಇರ್ತದೆ. ರೇಟ್ ಒಂದೇ ಸರ್ತಿ ಹೆಚ್ಚಿಗೆ ಆಗುದು ಬೇಡ, ಕಡಿಮೆ ಆಗುದು ಬೇಡ, ಒಂದು ಮಟ್ಟ ಕಾದ್ಕೊಂಡ್ರೆ ನಾವು ಒಳ್ಳೇದು ಅಂತೇಳಿ ನಾವು ವಿಚಾರ ಮಾಡುದು. ಈಗ ಅಡಿಕೆ ಅಂತ ಹೇಳಲ್ಲ, ಪ್ರತಿಯೊಂದು ರೈತರ ಇದು ನಾವು ಇಷ್ಟು ಬೆಳಿತೀವಿ ಅಥವಾ ಇಷ್ಟು ಇಷ್ಟು ರೇಟ್ ಸಿಕ್ಕೇ ಸಿಗುತ್ತೆ ಅನ್ನೋದು ಗ್ಯಾರಂಟಿ ರೈತರಿಗೆ ಇದ್ರೆ ಒಳ್ಳೇದು, ಇದ್ರೆ ಒಳ್ಳೇದು. ಅದು ಅದು ಇದ್ರೆ ಮಾತ್ರ ನಮಗೆ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಇದಕ್ಕೆ ಉತ್ತಮ ಆಗ್ತದೆ. ಪ್ಲಾನ್ ಮಾಡ್ಕೊಳ್ಬೋದು ಅಂತ. ಅದು ಒಂದ್ಸರ್ತಿ ರೇಟ್ ಜಾಸ್ತಿ ಆಯ್ತು ಅಂತ ಹೇಳದ್ ಕೂಡಲೇ ಸಹಜ ಮನುಷ್ಯನ ಹತ್ರ ರೊಕ್ಕ ಬಂದಾಗ ಏನಾದ್ರು ಒಂದು ಅಭಿವೃದ್ಧಿ ಮಾಡುವ ಅಂತ ಹೇಳ್ತದೆ ಇದಿರ್ತದೆ ನಮ್ಮ ರೈತರಲ್ಲಿ ಜಾಸ್ತಿ ಹೆಚ್ಚಿಗೆ ಇದ್ರಲ್ಲಿ. ಏನಾದ್ರು ಮನೆ ಕಟ್ಟುದು ಅಥವಾ ಮುಂದಿನ ತೋಟದ ಅಭಿವೃದ್ಧಿ ಮಾಡುದು ಅಥವಾ ಅದು ಗೊಬ್ಬರ ಇದು ಬೇರೆ ಬೇರೆ ಏನಾದ್ರು ಒಂದು ಇದು ಮಾಡುದು ಡ್ರೈನೇಜ್ ಮಾಡುದು ಅಂತದ್ದು ಏನಾದ್ರು ಒಂದು ಯೋಜನೆ ಹಾಕೊಂಡಿರ್ತದೆ. ಅದು ಹಾಕೊಂಡಿದ್ದು ನಾವು ಯೋಜನೆ ಮಾಡುವಷ್ಟು ಅಲ್ಲಿ ತನಕ ಬಂದ್ರೆ ರೇಟ್ ಕಡಿಮೆ ಬಂತು ಅದ್ ಕೂಡಲೇ ಅದು ಬಹಳ ಸಮಸ್ಯೆ ಆಗ್ತದೆ ರೈತರಿಗೆ. ಹಿಂದೆ ಒಂದೆರಡು ಬಾರಿ ಆಗಿದ್ದಿದೆ ನಮಗೂ, ಅಂದ್ರೆ ಸಾಲ ಆಗಿಬಿಡ್ತದೆ, ಸಾಲ ಆದ ಕೂಡಲೇ ಅದು ಒಂದು ಕಷ್ಟನೇ ಅದು ಯಾರಿಗಾದ್ರೂ. ಕಾಳುಮೆಣಸು, ಕಾಳುಮೆಣಸು ಇದೆ ನಮ್ದು ಅಡಿಕೆ ಗಿಡಕ್ಕೆ ಕಾಳುಮೆಣಸು ಇದೆ, ಅದಕ್ಕೆ ನಾವು ಅಡಿಕೆಗೆ ಹಾಕುವಂತೇ ದೊಡ್ಡ ಗೊಬ್ಬರ ಹಸಿರೆಲೆ ಗೊಬ್ಬರ ಮಾಡ್ತೇವೆ ನಾವು. ಗೊಬ್ಬರ ಗ್ಯಾಸ್ ಇದೆ ನಮ್ದು, ಗೊಬ್ಬರ ಗ್ಯಾಸು ಹಸಿರೆಲೆ ಗೊಬ್ಬರ ಮಾಡಿ ಆ ಗೊಬ್ಬರನೇ ಹಾಕ್ತೇವೆ ಬಳಸೋದು ಕಾಳುಮೆಣಸಿಗೆ. ಈ ಮಳೆಗಾಲದಲ್ಲಿ ಒಂದ್ಸತಿ ಬೋರ್ಡ್ ಸಿಂಪರಣೆ ಮಾಡ್ತೇವೆ ಆಗಸ್ಟ್. ನಾವು ಈಗ ಮಳೆ ನಕ್ಷತ್ರ ಮಾಡ್ತೇವಲ್ಲ, ಅಂದ್ರೆ ಆಸ್ತಿಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಅಂತೇಳಿ ನಮ್ಮಲ್ಲಿ ಬಹಳ ಕೊಳೆ ಬರುದು ಅಂತೇಳಿ ಉಂಟು ಕಾಳುಮೆಣಸಿಗೆ ಅಡಿಕೆಗೆಲ್ಲ. ಆ ಟೈಮ್ನಲ್ಲಿ ನಾವು ಔಷಧಿ ಸಿಂಪರಣೆ ಮಾಡ್ತೇವೆ. ಈ ವರ್ಷ ಏನಾಗಿದೆ ಕಂಡ್ರೆ ಬೇಸಿಗೆಯಲ್ಲೂ ಮಳೆ ಜಾಸ್ತಿ ಇದೆ, ಹಾಗಾಗಿ ಆ ವಾತಾವರಣ ನೋಡಿಕೊಂಡು ಒಂದು 15 ದಿವಸ ಮೊದಲೇನೆ ಮಾಡಿದ್ವಿ. ವರ್ಷ ಎಷ್ಟು ಬಂತು ಈ ಸರಿ ಕಾಳುಮೆಣಸು? ಇನ್ನೂ ಕಟ್ ಆಗಿ ಬಂದಿಲ್ಲ. ಈ ಲಾಸ್ಟ್ ಇಯರ್ ಅಂದ್ರೆ ಮಾರ್ಚ್ ಫೆಬ್ರವರಿ ಟು ಮಾರ್ಚ್ ಅಲ್ಲಿ ಕಟ್ ಆಗಿ ಬರುದು. ಅದು ಈ ವರ್ಷ ಇನ್ನು ಇದಿಲ್ಲ. ಈ ವರ್ಷ ಬೆಳೆ ಈಗ ಅದು ಚೆನ್ನಾಗಿದೆ, ಹೊರಟಿದ್ ನೋಡಿದಾಗ ಕಡಿಮೆ ಇದೆ. ಅಂದ್ರೆ ಅದಕ್ಕೆ ಅದು ಬೆಳೆ ಹೊರಟ ಟೈಮ್ನಲ್ಲಿ ಮಳೆ ಬೀಳ್ಬೇಕಂತ ಹೇಳ್ತಾರೆ ನಮ್ಮಲ್ಲಿ ಹಿಂದಿನವರು. ಆ ಟೈಮ್ನಲ್ಲಿ ಮಳೆ ಇಲ್ಲ ಅಂದ್ರೆ ಸಾಕಾಗುವಷ್ಟು, ಹಾಗಾಗಿ ಕಾಳು ಇಳುವರಿ ಕಡಿಮೆ ಅನಿಸ್ತದೆ ಈಗಿನ್ನು ಗೊತ್ತಿಲ್ಲ. ಇನ್ನು ಹೋದ ಸರಿ ಎಷ್ಟು ಬಂತು? ಹೋದ ಸರ್ತಿ ನಮ್ದೊಂದು 4 ಕ್ವಿಂಟಲ್ ಕಾಳಾಗಿತ್ತು ಅಷ್ಟೇ. 2 ಎಕರೆ 2 ಎಕರೆಯಲ್ಲಿ ಪೂರ್ತಿ ಮರ ಗಿಡಕ್ಕೆ ಇಲ್ಲ, ನಮ್ಗೆ ಸ್ವಲ್ಪ ಕಡಿಮೆ ಇದೆ. ಅದು 4 ಕ್ವಿಂಟಲ್ ಅಷ್ಟು ಅಂದ್ರೆ ನಾವು ಅದಕ್ಕೆ ಯಾವುದೇ ರಾಸಾಯನಿಕ ಸ್ಪ್ರೇ ಇದು ಬರಲಿಕ್ಕೆ ಹಾರ್ಮೋನ್ ಸ್ಪ್ರೇ ಅಥವಾ ಯಾವುದು ಸ್ಪ್ರೇ ಇದು ಯಾವುದು ಮಾಡುವುದಿಲ್ಲ ನಾವು, ಬರೀ ಅದು ನೈಸರ್ಗಿಕ ಎಷ್ಟು ಬರ್ತದೆ ಅಷ್ಟೇ. ಈಗ ಹೇಗಿದೆ ರೇಟ್ ಅದಕ್ಕೆ? ಈ ಕಾಳುಮೆಣಸು 36,000 32,000 ಇದೆ ಅಷ್ಟೇ ಕ್ವಿಂಟಲಿಗೆ. ಹಂಗಾಗಿ ಅಲ್ಲೊಂದು 1-1.5 ಲಕ್ಷ ರೂಪಾಯಿ ಅಲ್ಲೇ ಸಿಗ್ತದೆ. ಆದ್ರೆ ಅದಕ್ಕೆ ನಾವು ವಿಶೇಷ ಖರ್ಚು ಮಾಡೋದಂದ್ರೆ ಗೊಬ್ಬರದ ಖರ್ಚು ನಿರ್ವಹಣೆಗೆ ಸಾಕಾಗ್ತದೆ ನಮಗೆ ಅಲ್ಲಿ. ಅಂದ್ರೆ ಅಷ್ಟು ಖರ್ಚು ಮಾಡ್ತೀರ ನೀವು ಅಡಿಕೆಗೆ ಗೊಬ್ಬರ? ಗೊಬ್ಬರ ಖರ್ಚು ಮಾಡಲೇಬೇಕು. ಪ್ರತಿ ಒಂದು ಗಿಡಕ್ಕೆ ಒಂದು 25-30 ಕೆಜಿ ದೊಡ್ಡ ಗೊಬ್ಬರ ನಾವು ಈಗ ಹಸಿರೆಲೆ ಗೊಬ್ಬರ ಅಂತ ಹೇಳ್ತೇವಲ್ಲ ಅದು ಹಾಕ್ಲೇಬೇಕು. ಅದು 100,000 ಗಟ್ಟಲೆ ಬರ್ತಾ ಖರ್ಚು ಬರ್ತದೆ? ಏನು ಗೊಬ್ಬರ ಅಂದ್ರೆ ನಾವು ಈಗ ಹಸಿ ಸೊಪ್ಪು ಕಳಿಸಿ ಆಳಿಗೆ ಲೇಬರ್ ತಗೊಂಡೇ ಕಳಿಸ್ಬೇಕು. ನಾವು ಒಬ್ಬನಂತೂ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಕಡಿಸಿ ಅದ್ರ ಏನ್ ಮಾಡ್ತೇವೆ ರಾಶಿ ಹಾಕ್ತೇವೆ, ಹಿಂಗೆ ಕೊಚ್ಚಿ ಇದು ಮಾಡಿ ರಾಶಿ ಹಾಕಿ ಸರಿ ಹಾಕಿ ಇಡ್ತೇವೆ. ಅದು ಅದ್ರ ಮಾಡ್ಲಿಕ್ಕೂ ಆಯ್ತು, ಅದ್ರ ನಂತರ ಮಲ್ಚಿ ಮತ್ತೆ ಇದು ಮಾಡ್ತೇವೆ ಕೊಚ್ಚಿ ತಿರ್ಸಾಗ್ತೇವೆ ಅಂತ ಹೇಳ್ತಾ ನಾವು. ಅದು ಒಂದ್ಸರ್ತಿ ಮಾಡಿಸ್ಬೇಕಾಗ್ತದೆ ಅದಕ್ಕೆ. ಅಷ್ಟು ಮಾಡಿ ಅದ ನಂತರ ಅದ್ರ ಬುಟ್ಟಿಯಲ್ಲಿ ತುಂಬಿ ತೋಟದಲ್ಲಿಗೆ ಹಾಕ್ಬೇಕಾಗ್ತದೆ. ಪ್ರತಿ ವರ್ಷ ಒಂದ್ಸಲ ಮಾಡುದು? ಪ್ರತಿ ವರ್ಷ ಮಾಡುದೇ. ಅದ್ರ ನಂತರ ಬೇಸಿಗೆಯಲ್ಲಿ ಏನು ಹೇಳ್ತಾ ಫಾಸ್ಟ್ ಜಾಗ ಇದೆ ಅಲ್ಲಿ, ಅದ್ರೊಳಗಿದ್ದ ಒಣ ತೆರಕ ಒಣಗಿದ ಎಲೆ ಬೀಳ್ತದಲ್ಲ ಮಾರ್ಚ್ ಏಪ್ರಿಲ್ ಅಲ್ಲಿ, ಅದ್ರನ್ನು ತರ್ಸಾಕ್ತೇವೆ ನಾವು. ಎಲ್ಲಾನು ಮಾಡ್ತಾ ಇರ್ಬೇಕು ಅಂದ್ರೆ ಮಣ್ಣು ಸವಕಳಿ ಆಗಬಾರದು ಅಂತೇಳಿ ಅದು ಮಾಡ್ಬೇಕು. ಅದು ಸ್ವಲ್ಪ ಮಟ್ಟಿಗೆ ಗೊಬ್ಬರನೂ ಆಗ್ತದೆ, ಇದು ಮಾಡ್ತದೆ. ಈಗ ತೋಟಗಾರಿಕೆ ಇಲಾಖೆಯಿಂದ ಈ ಲಾಸ್ಟ್ ಇಯರ್ ಏನೋ ಮಲ್ಚಿಂಗ್ ಶೀಟ್ಸ್ ಅಂತೇಳಿ ಅದಕ್ಕೆ ಸಬ್ಸಿಡಿ ಉಂಟು ಅಂತ ಹೇಳಿದ್ರು. ಆದ್ರೆ ನಮ್ಗೆ ಅದ್ರ ಬಗ್ಗೆ ಮನಸ್ಸು ಇಲ್ಲ. ಪ್ಲಾಸ್ಟಿಕ್ ಅನ್ನು ನಾವು ತಂದು ತೋಟದಲ್ಲಿ ಹಾಕೊಂಡು ಮತ್ತೆ ಅದು ಆರಿಸಿ ಹೋಗೋದು, ಅಲ್ಲಿಂದ ಸಬ್ಸಿಡಿ ತಗೊಂಡು ಅವ್ರಿಗೆ ಬಿಲ್ ತಂದು ಕೊಟ್ಟು ಅದೆಲ್ಲ ನಮ್ಮ ಹತ್ರ ಆಗುದು. ಇದು ಇಲ್ಲಿ ನಮ್ಮ ರೈತರು ಇರ್ತಾರಲ್ಲ ನಮ್ಮ ಪಕ್ಕದವರು, ಅವ್ರಿಗೊಂದು ಕೆಲಸ ಆದಂಗೆ ಆಯ್ತು. ಬೇಸಿಗೆಯಲ್ಲಿ ಅವ್ರು ಬಂದು ಹಾಕಿಕೊಡ್ತಾರೆ ನಮ್ಗೆ, ಅದ್ರ ಅಲ್ಲಿಂದ ಮೂಟೆ ಕಟ್ಕೊಂಡು ಬಂದು ಇದಕ್ಕೆ ಅದು ಗೊಬ್ಬರನೂ ಆಗ್ತದೆ ನಮ್ಗೆ. ಹಾಗೆ ಮುಚ್ಚಿಗೆ ಅದನ್ನ ಮಾಡ್ತೇವೆ. ಮಣ್ಣು ಸವಕಳಿ ಆಗಬಾರ್ದು ಅಂತೇಳಿ ಅಂದ್ರಿ, ಅಂದ್ರೆ ಗೊಬ್ಬರ ಈ ರೀತಿ ಹಾಕೋದ್ರಿಂದ ಮಣ್ಣು ಸವಕಳಿ ಆಗಲ್ಲ? ಮಣ್ಣು ಗೊಬ್ಬರ ಹಾಕೋದ್ರಿಂದ ಮಣ್ಣು ಸವಕಳಿ ಆಗಲ್ಲ ಅಂತಲ್ಲ, ಮುಚ್ಚಿಗೆ ಮಾಡೋದ್ರಿಂದ ಆಗೋದಿಲ್ಲ. ಮೇಲಿಂದ ತೆರೆ ಒಣ ತೆರೆ ಇರ್ತಲ್ಲ ಅದರಿಂದ ಮುಚ್ಚುವುದರಿಂದ ನೇರವಾಗಿ ಮಳೆಯಿಂದ ಬಿದ್ದ ಹನಿ ನೀರು ಮಣ್ಣು ಕೊಚ್ಕೊಂಡು ಹೋಗುದಿಲ್ಲ, ಅದು ಮುಖ್ಯ ಕಾರಣ ಅಷ್ಟೆ. ಮತ್ತೆ ಮೆಣಸಿನ ಕಾಳು ಮೆಣಸಿಗೆ ಏನಿದೆ ಅಂದ್ರೆ ಮಳೆಗಾಲದಲ್ಲಿ ಜೋರು ಮಳೆ ಆದಾಗ ರಾಡಿ ತಾಕಬಾರ್ದು ಅದು ಬಳ್ಳಿಗೆ. ರಾಡಿ ತಾಗಿದ್ರೆ ಕೆಳಗಿನ ಮಣ್ಣಿನಿಂದ ಕೊಳೆ ಬರ್ತದೆ, ಬೇರೆ ಸ್ವರ್ಗ ರೋಗ ಇದು ಅಂತವು ಬೇರೆ ಬೇರೆ ರೋಗ ಬರ್ತವೆ. ಹಾಗಾಗಿ ಮುಚ್ಚಿಗೆ ಮಾಡಲೇಬೇಕಂತ ಹೇಳ್ತೇವೆ ನಾವು. ಕಾಳು ಮೆಣಸು ಇಡೀ 2 ಎಕರೆಗೆ ಮುಚ್ಚಿಗೆ ಮಾಡೋದು ಅಂದ್ರೆ ಸಾಮಾನ್ಯ ಅಲ್ಲ, ಹೇಗ್ ಮಾಡ್ತಾರೆ? ಜಾಸ್ತಿ ಅಂದ್ರೆ ಆಳ ಮುಖಾಂತರನೇ ಬೆಟ್ಟದೊಳಗಿಂದ ಇದು ತಂದು ಒಣ ಸೊಪ್ಪು ದೊಡ್ಡ ಮೂಟೆ ಮಾಡ್ಕೊಂಡು ಬರ್ತಾರೆ, ಅದು ತಂದು ತೋಟದಲ್ಲಿ ಹಾಕಿ ಹರಡುದೆ ಅದು. ಹಾಗೆ ಮಾಡಿ ಮುಚ್ಚಿಗೆ ಮಾಡುದು. ನಿಮ್ಮ ಹೊಲದಲ್ಲಿ ಸಿಗ್ತಕ್ಕಂಥ ತರಗು ಕಸಿ ಕಡ್ಡಿ ಗರಿ ಇಂಥವೆಲ್ಲ ಹಾಕೋದು? ಅದೆಲ್ಲ ಹಾಕ್ತೇವೆ, ಅದಕ್ಕೆ ಹಾಕ್ತೇವೆ ನಾವು. ಗೊಬ್ಬರ ಗುಂಡಿಗೆ ಹಾಕ್ತೇವೆ. ಇನ್ನು ಬಾಸಿ ಸೊಪ್ಪನು ಹಾಗೆ ಇದೇ ಗೊಬ್ಬರ ಗುಂಡಿ ಅಂದ್ರೆ ನೆಲದ ಮೇಲೆ ರಾಶಿ ಹಾಕ್ತೇವೆ ನಾನು. ಗುಂಡಿ ಮಾಡುದಿಲ್ಲ ಅಂದ್ರೆ ಗಾಳಿ ಓಡಾಡಿ ಗೊಬ್ಬರ ಚೆನ್ನಾಗಿ ಆಗ್ತದೆ ಅಂತೇಳಿ ಆ ಸಿಸ್ಟಮ್ ನಲ್ಲಿ ಮಾಡ್ತೇವೆ ನಾವು. ಈಗ 20 ವರ್ಷದಿಂದ ಅದೇ ಸಿಸ್ಟಮ್ ಮಾಡ್ತಿದ್ದೇವೆ. ಗುಂಡಿಗೆ ಹಾಕಿ ಕಳಿಸಿ ಆನಂತರ ಹಾಕೋದು? ಯಾಕೆ ಅದನ್ನ ನೇರವಾಗಿ ಹಾಕಿದ್ರೆ? ನೇರವಾಗಿ ಹಾಕಿದ್ರೆ ಅಷ್ಟು ಪರಿಣಾಮ ಆಗುದಿಲ್ಲ. ಮೆಣಸಿ ಕಾಳು ಮೆಣಸಿಗೆ ಏನಾಗ್ತದೆ ಅಂದ್ರೆ ನೇರವಾಗಿ ಹಸಿ ಸೊಪ್ಪು ಹಾಕಿದ್ರೆ ಕಟಿಂಗ್ ಮಾಡಕೊಂಡು ಹಾಕಿದ್ರೆ ಅದು ಬಿಸಿ ಬರ್ತದೆ, ಕಾವು ಬರ್ತದೆ. ಕಾವು ಬಂದಾಗ ಅದ್ರೊಳಗಿದ್ದಂತ ಸೂಕ್ಷ್ಮಾಣುಗಳು ಇದಾಗ್ತವೆ, ಅದನ್ನ ನಾವು ಕಳಿಸಿ ಹಾಕಿದ ನಂತರ ಅಲ್ಲಿ ಪ್ರಕ್ರಿಯೆನೇ ಬೇರೆ, ಇದು ಹಾಕುವಾಗ ಇದು ಬೇರೆ ಇರ್ತದೆ. ಹಾಗಾಗಿ ನಾವು ಕೃಷಿ ಮೇಳ ಆದವಾಗ ಅಥವಾ ಹಿಂಗೆ ನಮ್ಮ ಇದರಲ್ಲಿ ಸುತ್ತ ಕೃಷಿ ಯಾರು ಪರಿಣಾಮ ಅವ್ರನ್ನ ಕೇಳ್ಕೊಳ್ತೇವೆ ಸ್ವಲ್ಪ ಮಟ್ಟಿಗೆ, ಹಿಂಗೆ ಅವ್ರ ಸಜೆಷನ್ ತಗೊಳ್ತೇವೆ ಏನೇನು ಆಗ್ತದೆ ಅಂತೇಳಿ ಒಂಚೂರು. ಅವತ್ತು ಅವ್ರು ಹೇಳಿದ್ದನ್ನು ಒಂಚೂರು ನಮ್ದು ಒಂದು ಅದಕ್ಕೆ ಏನು ಅಂತೇಳಿ ನಾವು ಒಂದು ವಿಚಾರ ಮಾಡಿಕೊಂಡು ಇದು ಮಾಡಿಕೊಂಡು ಮಾಡ್ತಾ ಇರ್ತೇವೆ. ನಮಗೆ ರೈತರು ಒಬ್ರಿಗೊಬ್ರು ಈ ರೀತಿ ವಿಚಾರ ವಿನಿಮಯ ಮಾಡ್ಕೊಳ್ತೇವೆ, 100% ಮಾಡ್ಕೊಳ್ತೇವೆ. ನೀವೇನು ಮಾಡಿದ್ರಿ, ನಾವೇನು ಮಾಡಬೇಕು, ನಾವು ಇವ್ರು ಏನು ಮಾಡಿದ್ದಾರೆ ಅಂತೇಳಿ ನಮ್ಮ ಪರಿಚಯದವರು ಸುತ್ತಮುತ್ತಲು ಇರ್ತದಲ್ಲ, ಅವರು 100% ಮಾಡೇ ಮಾಡ್ತೇವೆ ನಾವು. ಈಗ ಒಂದು ಮಳೆ ಜಾಸ್ತಿ ಆದಾಗ ಕೊಳೆ ಬಂದರೆ ಕೊಳೆ ಬರೋಕ್ಕಿಂತ ಪೂರ್ವದಲ್ಲಿ ಏನೇನು ಅದಕ್ಕೆ ಮಾಡಬೇಕು ಅಥವಾ ಏನೇನು ಇದು ಮಾಡಬೇಕು ಅಂತ ವಿಚಾರ ವಿನಿಮಯ ಮಾಡೇ ಮಾಡ್ತೇವೆ. ಈಗ ರೈತರು ಪಕ್ಕದ ರೈತರು ಒಂದು ಔಷಧಿ ಅಂದರೆ ಅಡಿಕೆಯಲ್ಲಿ ಮೇನ್ ಅಂದರೆ ನಾವು ಸಾವಯವ ಇದು ಮಾಡೋದನ್ನ ಬೋರ್ಡ್ ಒಂದು ಸಿಂಪರಣೆ ಮಾಡ್ತೇವೆ. ಅದಕ್ಕೆ ಬೋರ್ಡ್ ಸಿಂಪರಣೆ ಮಾಡೋದಂದ್ರೆ ನೀ ಯಾವಾಗ ಮಾಡ್ತೀರಿ, ನೀವು ಯಾವಾಗ ಮಾಡ್ತೀವಿ ಅಂತ ಪಕ್ಕದ ರೈತರು ಮಾಡಿಕೊಂಡೆ ನಾವು ಇದು ಮಾಡೋದು. ಅದು ಸಿಂಗಲ್ ಪ್ಲಾಟ್ ಅಂತ ಹೇಳ್ತೇವಲ್ಲ ನಾವು, ಬೇರೆ ಬೇರೆ ಒಟ್ಟು ತೋಟ ಒಬ್ಬೊಬ್ಬರ ತೋಟ ಅಂತೇಳಿ ಬೇರೆ ಬೇರೆ ಇರ್ತದೆ. ಈ ಕಡೆಗೆ ಗುಡ್ಡಗಾಡು ಪ್ರದೇಶ ಆಗಿದ್ರಿಂದ ಬಯಲುಸೀಮೆ ನಮ್ಮನೆ ಆಗುದಿಲ್ಲ. ಅಲ್ಲಿ ಒಬ್ಬೊಬ್ರು ಇದರಲ್ಲಿ 2-3 ಮಂದಿ ತೋಟನೂ ಇರ್ತದೆ ಒಂದೊಂದು ಇದರೊಳಗೆ. ಅವರು ಒಬ್ಬ ಯಾವುದೇ ಒಂದು ಬೋರ್ಡ್ ಸಿಂಪರಣೆ ಯಾವುದೇ ಮಾಡದೇ ಇದ್ರೆ ಮತ್ತೊಬ್ಬನಿಗೆ ರೋಗ ಹರಡುವ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ಈ ಇದರನ್ನು ಅನುಸರಿಸ್ತೇವೆ, ಒಬ್ಬರಿಗೊಬ್ಬರಿಗೂ ಹೊಂದಾಣಿಕೆ ಮಾಡಿಕೊಂಡೇ ಮಾಡ್ತೇವೆ. ನಿಮ್ಮ ಕೃಷಿ ಬದುಕಲ್ಲಿ ನಿಮ್ಮ ಯಾವ ನಿರ್ಧಾರ ಬಹಳ ಖುಷಿ ಅನಿಸ್ತದೆ ನಿಮಗೆ? ಕೃಷಿ ಬದುಕಿನಲ್ಲಿ ನಿರ್ಧಾರ ಅನ್ನೋದಕ್ಕಿಂತ ನಾವೊಂದು ಕೃಷಿಯನ್ನು ನಂಬಿಕೊಂಡು ನಾವು ಈ ಕೃಷಿ ಪ್ರಧಾನವಾದಂತಹ ದೇಶ ಕೃಷಿಯನ್ನು ನಂಬಿಕೊಂಡು ನಾವು ಉತ್ತಮ ಜೀವನ ಸಾಗಿಸಿದ್ದೇವೆ ಅನ್ನೋದೇ ನಮ್ಮ ಖುಷಿ. ಎಲ್ಲದೂ ಇಟ್ಟುಕೊಂಡು ಈಗ ಭತ್ತ ಇರಲಿ ಕಬ್ಬು ಇರಲಿ ಸಾವಯವ ಪದ್ಧತಿಯಲ್ಲಿ ಬೆಳ್ಕೊಂಡು ಯಾವುದೇ ರಾಸಾಯನಿಕ ಇಲ್ಲದೇನೆ ನಾವೇ ಮನೆಯಲ್ಲಿ ಮಾಡಿಕೊಂಡು ಆಹಾರವನ್ನು ಈ ಅಕ್ಕಿಯ ಸಮೇತ ನಾವೇ ಬೆಳ್ಕೊಳ್ತೇವಲ್ಲ, ಯಾವುದೇ ರಾಸಾಯನಿಕ ಇಲ್ಲದೇನೆ. ಹಾಗಾಗಿ ಅದು ನಮ್ಗೆ ಖುಷಿ ಅನಿಸ್ತದೆ ಅಷ್ಟೇ. ಎಲ್ಲರಿಗಿಂತ ಒಟ್ಟಾರಾಗಿ ನೋಡಿದಾವು ಅಂದ್ರೆ ನಮ್ಗೆ ಭೂಮಿ ಇರಬೇಕು, ಅದಕ್ಕೆ ತಕ್ಕಂತೆ ಪ್ಲಾನ್ ಇರಬೇಕು, ಮತ್ತೆ ಪ್ಲಾನ್ಗೆ ತಕ್ಕಂತೆ ಬೆಳೆ ಉತ್ಪನ್ನ ಇರಬೇಕು, ಸರಿಯಾದ ಮಾರುಕಟ್ಟೆ ಇರಬೇಕು. ಮಾರುಕಟ್ಟೆ ಇರಬೇಕು ಸರಿಯಾಗಿ. ಈಗ ಮತ್ತೊಬ್ರು ಬೇರೆಯವರು ರೈತರಲ್ಲಿ ಭತ್ತ ಬಹಳ ಬೆಳೆಯವರು ಇರ್ತಾರೆ ಇಲ್ಲಿ ನಮ್ಮ ಕಡೆ, ಅವರು ಏನು ಹೇಳ್ತಾರೆ ಅಂದರೆ ಭತ್ತಕ್ಕೆ ಮಾರುಕಟ್ಟೆ ಇಲ್ಲ, ಸರಿಯಾದ ಮಾರುಕಟ್ಟೆ ಇಲ್ಲ, ನೇರವಾಗಿ ಯಾವುದೇ ಗೌರ್ಮೆಂಟ್ ಅಥವಾ ಯಾವುದೇ ಒಂದು ಟೆಂಡರ್ ಸಿಸ್ಟಮ್ ಇಲ್ಲ ಅಂತೇಳಿ ಹೇಳ್ತಾರೆ. ಹೌದು, 100% ಹೌದು. ಯಾಕೆಂದ್ರೆ ಭತ್ತಕ್ಕೆ ಇನ್ನೂವರೆಗೆ ಎಲ್ಲೂ ಟೆಂಡರ್ ಇಲ್ಲಿ ನಮ್ಮ ಈ ಭಾಗದಲ್ಲಿ ಟೆಂಡರ್ ಸಿಸ್ಟಮ್ ಇಲ್ಲ. ಟೆಂಡರ್ ಸಿಸ್ಟಮ್ ಇದ್ರೂ ಮತ್ತೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅನಿಸ್ತದೆ ನಮ್ಗೆ. ಒತ್ತಾಯ ಮಾಡಬೇಕಾಯ್ತು ಯಾರಲ್ಲಿ ಒತ್ತಾಯ ಮಾಡುದು, ಯಾರಿಗೆ ನಾವು ಈ ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಹೊತ್ಕೊಂಡೋದ್ರೆ ನಾಯಿ ಮೊಲ ಹಿಡಿತದೆ ಅಂತೇಳಿ. ಹಾಗೆ ಇದು ಅವರಿಗೆ ಇದ್ರೆ ಮಾಡ್ತಾರೆ ಅಷ್ಟೇ, ನಾವು ಹೇಳಿದ್ರೆ ಯಾರು ಒತ್ತಾಯ ಮಾಡಿದ್ರೆ ಯಾರಿಗೂ ಇದಾಗುದಿಲ್ಲ. ಈ ಕೆಲವೊಂದು ಏನಾಗ್ತದೆ ಅಂದ್ರೆ, ಯಾವುದೇ ಸರ್ಕಾರಿ ಇದು ಘೋಷಣೆ ಎಲ್ಲಾನು ಅವ್ರದ್ದು ಅವರು ಪೇಪರ್ಸ್ ನಲ್ಲಷ್ಟೇ ಇರ್ತದ, ಅದು ರೈತರಿಗೆ ನೇರವಾಗಿ ಬಂದು ಮುಟ್ಟುದಿಲ್ಲ. ಅಲ್ಲಿ ಯಾವ ಅನುಭವ ಆಗಿದೆ ಹಿಂಗೆ ನಿಮಗೆ? ನಾವು ಅನುಭವ ಹೇಳಲಿಕ್ಕೆ ಹೋದ್ರೆ ಸುಳ್ಳು, ನಾವು ಕಡೆಗೆ ಅಧಿಕಾರಿಗಳ ಹತ್ರ ನಾವು ಬೇಜಾರು ಮಾಡಿಸ್ಕೊಳ್ಬೇಕಾಗ್ತದೆ. ಮುಂದೆ ಏನಾದ್ರು ಒಂದು ನಾವು ಅವ್ರ ಸೌಲಭ್ಯ ಕೇಳಲಿಕ್ಕೆ ಹೋದಾಗ ಅವ್ರು ಇದ್ರೆ ನೀವು ಹಿಂಗೆ ಹೇಳಿದ್ರಿ ಅಂತೇಳಿ ನಮ್ಮಲ್ಲಿ ಇದು ಮಾಡೋದು. ಹಾಗಾಗಿ ನಾವು ಏನು ಮಾಡ್ತೇವೆ ಅವ್ರಿಗೆ, ಹಾ ಹೌದು ಅಂತೇಳಿ ಸುಮ್ಮನೆ ಬಂದ್ಬಿಡ್ತೇವೆ. ನಾವು ಅಲ್ಲಿ ಯಾವುದೇ ಒಂದು ಇದರಲ್ಲಿ ಬಹಿರಂಗವಾಗಿ ಹೇಳಲಿಕ್ಕೆ ಹೋಗುದಿಲ್ಲ. ನಾವು ನಮ್ಮ ರೈತರು ಒಂದು ವೀಕ್ನೆಸ್ಸೇ ಅದು. ಯಾಕೆಂದ್ರೆ ಈಗ ಅಧಿಕಾರಿಗಳಾದ್ರೂ ಹಂಗೆ, ಒಂದು ಅಧಿಕಾರಿಗಳು ಇವತ್ತು ಇರ್ತಾರೆ ನಾಳೆ ಇರುವುದಿಲ್ಲ, ಆದ್ರೂ ಅವರು ಒಬ್ಬನ ಬೆಟ್ ಮಾಡಿ ತೋರಿಸೋಂಗೆ ಇಟ್ಕೊಳ್ಬಾರ್ದು ಅಂತೇಳೋದೇ ನಮ್ಮ ಉದ್ದೇಶ. ನಾವು ಹಂಗೆ ಹಿಂಗೆ ಬಹಿರಂಗವಾಗಿ ಹೇಳಲಿಕ್ಕೆ ಬಹಳ ಕಷ್ಟ ಅದು. ಹಾಗೆ ಆಂತರಿಕವಾಗಿ ನಮ್ಮ ಮನಸ್ಸಿನಲ್ಲಿ ಇವ್ರು ಹೀಗೆ ಮಾಡಿದಾರೆ ಅಂತೇಳಿ ನಮ್ಗೆ ಬಹಳ ನೋವು ಇರ್ತದೆ. ನೋವನ್ನು ಒಬ್ಬರೇ ಅನುಭವಿಸ್ಬೇಕು, ಒಬ್ಬರೇ ಅನುಭವಿಸುದು ಅಥವಾ ರೈತ ಸಮುದಾಯ ಅನುಭವಿಸುದು, ನಾವು ಒಬ್ಬರೇ ಅಂತೇಳಲ್ಲ, ರೈತ ಸಮುದಾಯ ಅನುಭವಿಸುದು. ಹೌದು, ಯಾಕೆಂದ್ರೆ ಅದಕ್ಕೆ ಅಧಿಕಾರಿಗಳು ಇರ್ತದಲ್ಲ, ಅವ್ರಿಗೆ ಅವರು ಅವ್ರದ್ದು ತಪ್ಪು ಅಂತೇಳಿ ಹೇಳಿಕ್ ಆಗುದಿಲ್ಲ, ಅವ್ರಿಗೆ ಮೇಲೆ ಅಧಿಕಾರಿಗಳು ಇರ್ತಾರೆ ಅಂತೇಳಿ ಅವ್ರು ಹೇಳ್ತಾರೆ ನಮ್ಗೆ. ಹಾಗಾಗಿ ಅದು ಬಹಳ ಕಷ್ಟ ನಾವು ಬಹಿರಂಗವಾಗಿ ಹೇಳುದು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಯಲ್ಲಾಪುರ ತಾಲೂಕು ಕಣ್ಣಿಗೇರಿಯ ಗಣಪತಿ ಸುಬ್ರಾಯ್ ಅಡಿಕೆಸರ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ ಕೋವಿಡ್ 19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ, ದೂಸರೆ ರಾಜ್ಯೋ ಔರ್ ಶಹರೋ ಸೇ ವಾಪಸ್ ಆಯೇ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೇ, ಉನ್ಕೋ ಕೋವಿಡ್ 19 ಸೇ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೇ. ಕ್ವಾರಂಟೈನ್ ಕರ್ನೆ ಸೇ ಪಹಲೆ ಉನ್ಹೇ ಬತಾಯೇ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೇ ಕಿ ಡರ್ನೆ ಕಿ ಕೋಯಿ ಬಾತ್ ನಹೀ ಹೈ. ಜಿನ್ಹೇ ಬುಖಾರ್ ಖಾಂಸಿ ಯಾ ಸಾಂಸ್ ಕಿ ತಕಲೀಫ್ ಹೋ ರಹೀ ಹೋ, ಉನ್ಕೆ ಸಾಥ್ ಕೋಯಿ ಭೇದ ಭಾವ ನಾ ಕರೇ. ಕೋವಿಡ್ 19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ್ ಕರೇ ಯಾ ಭಾರತ್ ಸರ್ಕಾರ್ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लगना अधिक शुद्धता झलकती थी, माटी की तंदुरुस्त और लो पहली वाली बात कहा, पर हम तो सब ये डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहा है, धूप में बात सफेद नहीं किए हैं। ठीक है भाई, मैं भी आज से तेरी खेती शुरू करूँगा। माटी से प्रेम की परंपरा है परंपरागत खेती। ರೈತರಿಗೆ ಸಲಹೆ. ಬೆಳೆಯು ಇಂಗಾಲ, ಜಲಜನಕ ಮತ್ತು ಆಮ್ಲಜನಕಗಳನ್ನು ಗಾಳಿ ಮತ್ತು ನೀರಿನಿಂದ ಪಡೆದುಕೊಳ್ಳುವುದರಿಂದ ಮತ್ತು ಹೇರಳವಾಗಿರುವುದರಿಂದ ಎಂದೂ ಅವುಗಳ ಕೊರತೆ ಕಾಣುವುದಿಲ್ಲ. ಇವುಗಳು ಸಸ್ಯದೇಹದ ರಚನೆಗೆ ಬೇಕಾಗುವ ಸೆಲ್ಯುಲಸ್ ತಯಾರಿಕೆಗೆ ಬೇಕಾಗುತ್ತದೆ. ಉಳಿದ ಇತರೆ ಪೋಷಕಾಂಶಗಳ ಕೊರತೆಯನ್ನು ಬೆಳೆಯಲ್ಲಿ ಕಾಣುತ್ತೇವೆ. ಸಾರಜನಕ, ಸಸ್ಯಗಳು ಆಹಾರ ತಯಾರಿಸಲು ಸಾಧ್ಯವಾಗಿರುವುದು ಅದರ ಎಲೆಗಳಲ್ಲಿರುವ ಪತ್ರ ಹರಿತಿನಿಂದ ಮತ್ತು ಪ್ರೋಟೀನ್ಗಳಿಂದ. ಇವುಗಳ ತಯಾರಿಕೆಗೆ ಸಾರಜನಕ ಪೋಷಕಾಂಶ ಬೇಕು. ಇದಲ್ಲದೆ ಶರ್ಕರ ಪಿಷ್ಟಗಳು, ಬೆಳವಣಿಗೆ ಪ್ರಚೋದಕಗಳ ತಯಾರಿಕೆಗೂ ಸಾರಜನಕ ಅವಶ್ಯ. ಬೆಳೆಗೆ ಸಾರಜನಕದ ಕೊರತೆ ಸ್ವಲ್ಪ ಇದ್ದರೆ ಮೊದಲು ಮಾಗಿದ ಎಲೆಗಳು ಹಳದಿಯಾಗುತ್ತವೆ. ಕೊರತೆ ಹೆಚ್ಚಾದಲ್ಲಿ ಎಲ್ಲ ಎಲೆಗಳು ಏಕರೂಪವಾಗಿ ಹಳದಿಯಾಗಿ ನಂತರ ಒಣಗುತ್ತವೆ. ಬೆಳೆಯ ಬೆಳವಣಿಗೆ ಕುಂಠಿತವಾಗಿ ಕವಲು ಒಡೆಯುವುದಿಲ್ಲ, ಸರಿಯಾಗಿ ತೆನೆ ಕಟ್ಟುವುದಿಲ್ಲ. ಅದರೊಂದಿಗೆ ಹೂವಾಗದೆ ಕಾಳು ಕಟ್ಟುವಿಕೆ ಕಡಿಮೆಯಾಗಿ ಸಾರಜನಕ ಪೋಷಕಾಂಶದ ಕೊರತೆ ನೀಗಿಸಲು ಪ್ರಾರಂಭದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿ ಸಾರಜನಕ ಪೂರೈಸಿ ಸಾರಜನಕವನ್ನು ಒಂದೇ ಬಾರಿ ಕೊಡುವುದರ ಬದಲಾಗಿ ಅದನ್ನು ಬಿತ್ತುವಾಗ ಸ್ವಲ್ಪ, ನಂತರ ಬೆಳೆಯ ಬೆಳವಣಿಗೆಯ ಹಂತಕ್ಕೆ ತಕ್ಕಂತೆ ಹಂತ ಹಂತವಾಗಿ ಮೇಲುಗೊಬ್ಬರವಾಗಿ ಪೂರೈಸಬೇಕು. ಬೆಳೆ ಬೆಳವಣಿಗೆ ಹಂತದಲ್ಲಿ ಶೇಕಡ 2 ಯೂರಿಯಾ ದ್ರಾವಣ ಸಿಂಪಡಿಸಿಯೂ ಸಾರಜನಕದ ಕೊರತೆಯನ್ನು ಸ್ವಲ್ಪ ಮಟ್ಟಿಗೆ ನೀಗಿಸಬಹುದಾಗಿದೆ. ಇನ್ನು ರಂಜಕ, ರಂಜಕವು ಬೇರುಗಳ ಬೆಳವಣಿಗೆಗೆ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಸಾರಜನಕದ ಸ್ಥಿರೀಕರಣ ಹೂವು ಹಣ್ಣು ಬೀಜಗಳ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ಬೆಳೆಯ ಕಾಂಡವನ್ನು ಸದೃಢಗೊಳಿಸಿ ಕಟಾವಿನ ಸಂದರ್ಭದಲ್ಲಿ ನೆಲಕ್ಕೆ ಬೀಳದಂತೆ ತಡೆಯುತ್ತದೆ. ರಂಜಕದ ಕೊರತೆಯಾದರೆ ಎಲೆಗಳು ನೇರಳೆಯಿಂದ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ. ಬೇರಿನ ಬೆಳವಣಿಗೆ ಕುಂಠಿತವಾಗುವುದರಿಂದ ಬೆಳೆ ಎತ್ತರ ಬೆಳೆಯುವುದಿಲ್ಲ. ಹೂವಾಡುವಿಕೆ, ಕಾಯಿ ಕಟ್ಟುವಿಕೆ ಮತ್ತು ಮಾಗುವಿಕೆಗಳಿಗೆ ಅಡ್ಡಿಯಾಗಿ ಮಣ್ಣಿನ ರಸಸಾರ ಕಡಿಮೆ ಇದ್ದಾಗ ರಂಜಕದ ಕೊರತೆಯಾಗುತ್ತದೆ. ರಸಸಾರವನ್ನು ಮಣ್ಣು ಪರೀಕ್ಷೆಯ ಆಧಾರದ ಮೇರೆಗೆ ಡಿಎಪಿ ಅಥವಾ ಸೂಪರ್ ಫಾಸ್ಫೇಟ್ ಅನ್ನು ಮಣ್ಣಿಗೆ ಸೇರಿಸಬೇಕಾಗುತ್ತದೆ. ಮೂರನೆಯದಾಗಿ ಪೊಟ್ಯಾಷಿಯಂ. ಪೊಟ್ಯಾಷಿಯಂ ಪತ್ರಹರಿತು ಮತ್ತು ಆಹಾರ ತಯಾರಿಕೆಗೆ ಬೇಕಾಗುತ್ತದೆ. ಎಲೆಗಳನ್ನು ಬಲಿಷ್ಠಗೊಳಿಸಿ ರೋಗ ಹಾಗೂ ಕೀಟಗಳ ಬಾಧೆಯನ್ನು ಕಡಿಮೆಗೊಳಿಸುತ್ತದೆ. ಬರಗಾಲ ಮತ್ತು ಮಂಜಿನಿಂದಾಗುವ ಹಾನಿಯನ್ನು ತಡೆಗಟ್ಟುತ್ತದೆ. ಗುಣಮಟ್ಟದ ಕಾಳು ಧಾನ್ಯಗಳ ಹಣ್ಣು ತರಕಾರಿಗಳ ಉತ್ಪಾದನೆಗೆ ಪೊಟ್ಯಾಷಿಯಂ ತುಂಬಾ ಅಗತ್ಯ. ಪೊಟ್ಯಾಷಿಯಂ ಕೊರತೆಯಿಂದ ಎಲೆಗಳ ತುದಿಗಳು ಮತ್ತು ಅಂಚುಗಳು ಸುಟ್ಟಂತಾಗಿ ಒಳಮುಖವಾಗಿ ಸುತ್ತಿಕೊಳ್ಳುತ್ತವೆ. ಏಕದಳ ಧಾನ್ಯ ಬೆಳೆಗಳಲ್ಲಿನ ಎಲೆಗಳ ನರಗಳ ಮಧ್ಯಭಾಗವು ಕಂದು ಬಣ್ಣಕ್ಕೆ ತಿರುಗುತ್ತದೆ. ಪೊಟ್ಯಾಷಿಯಂ ಸಲ್ಫೇಟ್ ಅಥವಾ ಮ್ಯೂರೇಟ್ ಆಫ್ ಪೊಟ್ಯಾಷ್ ಅನ್ನು ಅಗತ್ಯಕ್ಕೆ ತಕ್ಕಂತೆ ಮಣ್ಣಿಗೆ ಹಾಕುವುದರಿಂದ ಹಾಗೂ ಶೇಕಡ 1 ಪೊಟ್ಯಾಷಿಯಂ ದ್ರಾವಣವನ್ನು ಎಲೆಗಳ ಮೇಲೆ ಸಿಂಪಡಿಸುವುದರಿಂದ ಇದರ ಕೊರತೆ ಕಡಿಮೆ ಮಾಡಬಹುದು. ಕ್ಯಾಲ್ಸಿಯಂ ಅಂದರೆ ಸುಣ್ಣ. ಈ ಸುಣ್ಣವು ಜೀವಕೋಶಗಳ ಸಂಖ್ಯೆ ಹೆಚ್ಚುವುದಕ್ಕೆ ಮತ್ತು ಚಿಗುರಿನ ಬೆಳವಣಿಗೆಗೆ ಅಗತ್ಯ ಹಾಗೂ ದ್ವಿದಳ ಧಾನ್ಯ ಬೆಳೆಗಳ ಬೇರು ಗಂಟುಗಳ ಬೆಳವಣಿಗೆಗೆ ಅವಶ್ಯ. ಜೈವಿಕ ಸಾರಜನಕ ಸ್ಥಿರೀಕರಣಕ್ಕೆ ಸಹಾಯ ಮಾಡುತ್ತದೆ. ಮಣ್ಣಿನ ರಸಸಾರವನ್ನು ಸರಿಪಡಿಸುವ ಮೂಲಕ ವಿಶೇಷವಾಗಿ ಸಾರಜನಕ ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಹೀರುವಿಕೆಯನ್ನು ಹೆಚ್ಚಿಸುತ್ತದೆ. ಇತರ ಪೋಷಕಾಂಶಗಳು ಹಾನಿಕಾರಕ ಮಟ್ಟದಲ್ಲಿದ್ದರೆ ಅವುಗಳ ವಿಷಕಾರಿ ಪರಿಣಾಮವನ್ನು ಕಡಿಮೆ ಮಾಡಿ ಬೆಳೆಯುವ ಚಿಗುರು ಎಲೆಯ ಎಲೆಗಳು ವಕ್ರವಾಗಿ ವಿರೂಪಗೊಳ್ಳುವುದರ ಜೊತೆಗೆ ಸುಟ್ಟಂತೆ ಕಾಣುತ್ತದೆ. ಎಲೆಯ ನರಗಳ ನಡುವಿನ ಭಾಗವು ಹಳದಿಯಾಗಿ ಕಂದು ಬಣ್ಣವಾಗುವುದು ಹಾಗೂ ಎಲೆಗಳ ತುದಿಯು ಒಣಗುವುದು. ಶೇಂಗಾದಲ್ಲಿ ಕಾಳು ತುಂಬದೇ ಇರಬಹುದು. ಟೊಮೆಟೊ ಮತ್ತು ದ್ರಾಕ್ಷಿಯಲ್ಲಿ ಕಾಯಿ ಮತ್ತು ಹಣ್ಣುಗಳ ತುದಿಯಲ್ಲಿ ಸುಟ್ಟಂತಾಗಿ ಕೊಳೆಯಬಹುದು. ಅವಶ್ಯಕತೆಗೆ ಅನುಗುಣವಾಗಿ ಜಿಪ್ಸಮ್ ಅಥವಾ ಸುಣ್ಣವನ್ನು ಮಣ್ಣಿಗೆ ಸೇರಿಸುವುದರಿಂದ ಕ್ಯಾಲ್ಸಿಯಂ ಕೊರತೆಯನ್ನು ನೀಗಿಸಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಕೇಳುಗರೆ ಗಮನಿಸಿ, ನಾಳಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅರಣ್ಯಕ್ಕೆ ಬೆಂಕಿ ಕಾರಣಗಳು ಮತ್ತು ನಿರ್ವಹಣೆ ಈ ವಿಷಯವಾಗಿ ಹಳಿಯಾಳ್ ಅರಣ್ಯ ವಿಭಾಗದ ಉಪಸಂರಕ್ಷಣಾಧಿಕಾರಿಗಳಾದ ಡಾ ಅಜ್ಜಯ್ಯ ಅಜ್ಜಿಯಾರ್ ಅವರೊಂದಿಗೆ ಸಂದರ್ಶನವಿದೆ. ಅನಂತರ ಅಂಕೋಲಾ ತಾಲೂಕಿನ ಅಂಬಾರಕೊಡ್ಲದ ಶಂಕರ್ ಹುಲಸ್ವಾರ್ ಅವರ ಬಿದಿರು ಆಧಾರಿತ ಉತ್ಪನ್ನಗಳ ತಯಾರಿಕೆಯ ಅನುಭವಗಳನ್ನು ಕೇಳಲಿದ್ದೀರಿ. ಈ ಎರಡೂ ಕಾರ್ಯಕ್ರಮಗಳ ಸಂದರ್ಶಕರು ಎಚ್ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಕೋವಿಡ್ 19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ, ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಗಣಪಿ ನುನ್ನುಗೌಡ ಹಾಗೂ ಬಳಗದವರಿಂದ ಜಾನಪದ ಹಾಡುಗಳು. ನೆಂಟರು ಬರ್ಬೇಕಿದ್ರೆ ಆಡತ್ತು ಒಳ್ಳಿಗೆ ಬಾತ ಒಳ್ಳೆ ಮನಗೊಳೆ ನೆಂಟರೆ ಬಂದು ನೋಡವ್ವಾಲಿವ್ರ ಮನೆ ಕೆಲಸಿಗೆ ಬಾತ ಒಳ್ಳೆ ಮನಗೊಳೆ ನೆಂಟರೆ ಬಂದು ನೋಡವ್ವಾಲಿವ್ರ ಮನೆ ಕಿರಿಯೋ ನೋಡವ್ವಾಲಿವ್ರ ಮನೆ ಕಿರಿ ಮಾವ ಕೇಳೋ ಬಂದು ಮೂವರ ಇನ್ನು ಕಡಾಮಿಲೋ ನೋಡವ ಇವ್ರ ಮನಿ ಕಿರಿ ಮಾವಲ ಕೇಳೋ ಬಂದು ಮೂವರ ಇನ್ನೇ ಕಡಾಮಿಲೋ ಬಂದು ಮೂವರ ಇನ್ನು ಕಡಮಿಲ ಮಾವ ಕೇಳೋ ಸಂತೋಷವ ನಮ್ಮ ಮನೆಯಲ್ಲೋ ಗೋರೆ ಮನುರ ಕೇಳೋ ಚಂತೋಚೋ ನಮ್ಮ ಮನೆಯಲ್ಲೋ ಚಂತೋಚೋ ನಮ್ಮ ಮನೆಯಲ್ಲೇ ಮಾವ ಕೇಳೋ ಆನಂದವ ನಮ್ಮ ಮನೋಯಲ್ಲೋ ಚಂತೋಚೋ ನಮ್ಮ ಮನೆಯಲ್ಲೇ ಮಾವ ಕೇಳೋ ಆನಂದವ ನಮ್ಮ ನಮ್ಮ ಮನೆಯಲ್ಲೇ ಮಾವ ಕೇಳೋ ಎಂಟೆಂಟೆ ದಿನಕ್ಕೆ ಚಣಿ ಅರವೋ ಅಂದವ ನಮ್ಮ ಮನೆಯಲ್ಲೇ ಮಾವಲೆ ಕೇಳೋ ಎಂಟೆಂಟೆ ದಿನಕ್ಕೆ ಚಣಿ ವಾರೋ ಎಂಟೆಂಟೆ ದಿನಕ್ಕೆ ಚಣಿಯರ ಮಾವ ಕೇಳೋ ಮೂರೊಂದು ರೋಸಿಗೆ ಕಣ್ವರ ಮಾವಲ ಕೇಳೋ ಮೂರಂತರ ದಿನಕ್ಕೆ ಲರೋ ಮೂರಂತರ ಸಿಗೆ ಮನದಿನ ಮಾವ ಕೇಳೋ ಸಂತೋಷವ ನಮ್ಮ ಮನೆಯಲ್ಲೋಂತರ ಸಿಗೆ ಲರು ದಿನ ಮಾವಲ ಕೇಳೋ ಸಂತೋಷೋ ನಮ್ಮ ಮನೆಯಲ್ಲೋ ಸಂತೋಷವು ನಮ್ಮ ಮನೆಯಲ್ಲೇ ಮಾವ ಕೇಳೋ ಆನಂದವು ನಮ್ಮ ಮನೋಸಿಗೋ ಸಂತೋಷೋ ನಮ್ಮ ಮನೆಯಲ್ಲೇ ಮಾವಲ ಕೇಳೋ ಆನಂದವು ನಮ್ಮ ಮನೋಸಿಗೋ ಆನಂದವು ನಮ್ಮ ಮನಸ್ಸಿಗೆ ಮಾವ ಕೇಳೋ ಏಳೊಂದು ರೋಸಿಗೆ ಸಂತೋಷವ ನಮ್ಮ ಮನೆಯಲ್ಲೇ ಮಾವ ಕೇಳೋ ಏಳೊಂದು ರೋಸಿಗೆ ಪುನವಾರೋ ಏಳೊಂದು ರೋಸಿಗೆ ಪುನವರ ಮಾವ ಕೇಳೋ ಆನಂದವ ನಮ್ಮ ಮನೋಸಿಗೋ ಪನ್ವರ ಮಾವಲ ಕೇಳೋ ಆನಂದವ ನಮ್ಮ ಮನೆಯಲ್ಲೋ ಲಂಗಳಾಚಾರಿಸೆ ರಂಬೆಯೋರಲಿಯ ಒಯ್ಯೇ ರಂಬೇನಿ ನಮಗಳ ಮದೋವಿಯೋ ರಂಬೆ ನಿನ್ನ ಮಗಳ ಮದೋವಿಯೋ